ಆಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ, ಹಾಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲಾ ಚಿಲಕನಮುಖಿ ಗ್ರಾಮದ ರೈತರಾದ ಶರಣಪ್ಪ ಸಿದ್ದಪ್ಪ ಗುಮ್ಮಗೇರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಶರಣಪ್ಪ ಸಿದ್ದಪ್ಪ ಗುಮ್ಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಹಳ ಮುಖ್ಯವಾಗಿ ಕುರಿಗಾಹಿಗಳು, ಕುರಿ ಸಾಕಾಣಿಕೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ, ಜೊತೆಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆ ಬಗ್ಗೆ ತಮ್ಮ ಅನುಭವಗಳನ್ನು ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಶರಣಪ್ಪರೇ. ನಮಸ್ಕಾರ ಸರ್. ಶರಣಪ್ಪರೇ, ಮೂಲತಃ ನೀವು ಕುರಿಗಾಹಿಗಳ ಅಥವಾ ಮಧ್ಯದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ ಹೇಗೆ? ಮಧ್ಯದಲ್ಲಿ ಮಾಡಿದ್ರಿ ಸರ್. ಚುಣಕ್ಲಿದ ನಾವು ಅಪ್ಪ ಇದ್ದವ್ರಿ ಅಂದ್ರಿ, ಅವಾಗ ಮಾರಿದ್ರೆ ಒಳ್ಳೆ ಮತ್ತೆ ಈಗ ನಾವು 5 ವರ್ಷ ಆತ್ರಿ ನಾವು ಮಾಡಕತ್ತಿ. ಓಹೋ, ನಿಮ್ಮ ತಂದೆಯವರು ಇದ್ದು ಮೊದಲು ಎಷ್ಟು ಕುರಿಗಳು ಇದ್ವು ಅಂತ ಗೊತ್ತಾ ನಿಮ್ಗೆ? ಅದು ಗೊತ್ತಿಲ್ಲ ರೀ ನಮ್ಗೆ. ಅವ್ರಿಗೆ ಎಷ್ಟು ಇದ್ವೋ ಗೊತ್ತಿಲ್ಲರಿ. ಈಗ ನಮ್ಗೆ ಒಳ್ಳೆ ನಾವು ಮಾಡಿವ್ರಿ, ನಾವು ಒಂದು 50 ಕುರಿ ಮಾಡಿವ್ರಿ. ಈಗ 5 ವರ್ಷದಿಂದ ನೀವು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಇದ್ರ ಜೊತೆಗೆ ಕೃಷಿನೂ ಮಾಡ್ತಿದ್ರ? ಹ್ಞೂ ರೀ, ಕೃಷಿನೂ ಮಾಡ್ತಾರೆ. ಏನೇನು ಬೆಳೀತಾ ಇದ್ರಿ? ಶೇಂಗಾ ರೀ, ಮೆಕ್ಕೆಜೋಳ, ನೆಲ್ಲು, ಆಮೇಲೆ ಚಜ್ಜಿ, ಇಂಥದ್ದೆಲ್ಲ ಮಾಡ್ತಾರೆ ಸರ್. ಕುರಿ ಸಾಕಾಣಿಕೆ ಮಾಡಬೇಕಂತ ಯಾಕೆ ನಿರ್ಧಾರ ಮಾಡಿದ್ರಿ? ಅದರಲ್ಲಿ ಒಂದು ತುಲ ಲಾಭ ಐತ್ರಿ, ಹಂಗಾಗಿ ಅದನ್ನು ಮಾಡ್ಕೊಂತ ಹೊಂಟ್ರಿ. ಈಗ ಹೊಲ್ದಾಗ ಮಾಡ್ಕೊಂತ ಹೋದ್ರೆ ಜಾಸ್ತಿ ಈಗ ನಮ್ಮಪ್ಪರು, ನಮ್ಮವರು, ನಮ್ಮ ತಮ್ಮವರು ಮಾಡ್ತಾರೆ, ಹಂಗಾಗಿ ನಾವು ಒಬ್ಬರ ಮಧ್ಯೆ ಕಾಲಿ ಇರ್ತವೆ ಅನ್ನೋದಕ್ಕೆ ನಾವು ಇದು ಮಾಡಿವ್ರಿ. ಲಾಭ ಅಂದರೆ ಯಾವ ರೀತಿ ಲಾಭ ಇದ್ರ ಜಾಸ್ತಿ ಇದನ್ರಿ? ಈಗೇನು ಅಂತ ತಂದು ಹಾಕ್ಯನೋದು ಏನಿದಿಲ್ಲರಿ, ಹೊಲ್ದಾಗ ಒಟ್ಟು ಬೆಳ್ದೈತ್ರಿ ಒಟ್ಟು. ಆಮೇಲೆ ಊರಾಗ ಅಲ್ಲಿ ಅಲ್ಲಲ್ಲಿ ಅಡ್ಡೆ ನೀರು ಕುಡಿತೇವೆ, ಅಲ್ಲಲ್ಲಿ ಹೊಲ್ದಾಗ ಮೇವು ಮುಯ್ತೇವೆ, ಹಂಗಾಗಿ ಅದ್ರಾಗ ಏನು ಖರ್ಚು ಕಮ್ಮಿ ರೀ, ಹಂಗಾಗಿ ಅದ ಲಾಭ. ಕುರಿ ಸಾಕಾಣಿಕೆ ಖರ್ಚು ಕಡಿಮೆ, ರೈತರಾಗಿದ್ರೆ ಅವ್ರದೇ ಹೊಲದ ಬೆಳೆಯ ಒಟ್ಟು ಇರುತ್ತೆ, ಸಪ್ಪೆ ಇರುತ್ತೆ, ಮೇವಿಗೇನು ಕೊರತೆ ಆಗೋದಿಲ್ಲ. ಹಾಗಾಗಿ ಕುರಿ ಸಾಕಾಣಿಕೆ ಖರ್ಚು ಕಡಿಮೆ, ಮತ್ತೆ ಫ್ರೀ ಇದ್ದಾಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೊಡ್ಕೊಂಡು ಹೋಗ್ತೀರಿ? ಬೇರೆ ಕಡೆ ಇದ್ದವ್ರಷ್ಟೇ. ನಿಮ್ಮ ಊರಲ್ಲಿ ಮಾತ್ರ ಅಷ್ಟೇ? ಅಂದ್ರೆ ಈಗ ಕುರಿಗಾಹಿಗಳು ದೂರ ಎಲ್ಲ ಹೋಗ್ತಾರೆ ಕುರಿಗಳನ್ನ ಬಿಟ್ಕೊಂಡು, ಹಂಗೇನಾರು ಹೋಗ್ತೀರಾ ನೀವು? ಇಲ್ರಿ, ನಾವು ಹೋಗಲ್ಲ. ನಾವು ಯಾಕಂದ್ರೆ 50 ಕುರಿ ಅದು ನಮ್ಗೆ ಎಷ್ಟು ನೀಗುತ್ತೆ ಅಷ್ಟು ಅಷ್ಟು ಮಾಡ್ಕೊಂಡ್ರಿ. ನಾವು ಹೆಚ್ಚಿಗೆ ಏನಪ್ಪ ಅಂದ್ರೆ ಮತ್ತೆ ಊರು ಬಿಟ್ಟು ಹೋಗ್ಬೇಕಾದ್ರೆ, ನಮ್ಗೆ ಊರು ಬಿಟ್ಟು ಹೋಗೋದಾಗಲ್ರಿ. ಯಾವ ತಳಿ ಕುರಿಗಳು ಇರೋದು? ನಮ್ಮ ಜವರಿ ತಳಿ ರೀ, ನಿಮಗೆ ಇರೋದು ಜವರಿ ತಳಿ, ಮತ್ತೆ ಯಾವ ಇಲ್ರಿ ಅಲ್ಲಿ ಕೆಂಪು ಕುರಿ. ಈಗ ಈ ಕುರಿಗಳನ್ನು ಸಾಕ ನೀವು ಹೇಳಿದಷ್ಟು ಸುಲಭ ಅಲ್ಲ ಆ್ಯಕ್ಚುಲಿ. ಅವಕ್ಕೂ ರೋಗ ರುಜಿನೆ ಬರುತ್ತೆ, ಅವು ಕಾಯಿಲೆ ಕಸಾಲೆ ಆಗ್ತಿರ್ತದೆ, ಏನೋ ಎಲ್ಲ ಸಮಸ್ಯೆಗಳಾಗ್ತಿರ್ತವೆ, ಹೌದಲ್ವಾ? ಏನೇನು ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ ಈಗ 5 ವರ್ಷಗಳಿಂದ? ನೀವು ಏನೇನು ತುಂಬ ಸಮಸ್ಯೆಗಳನ್ನು ನೀವು ಎದುರಿಸಿ, ಅವಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಬೇರೆ ನೀವು ಎಲ್ಲೋ ಹೊರಗಡೆ ಹೊಲದಲ್ಲಿದ್ದಾಗೆ ಪ್ರಾಣಿಗಳ ಕಾಟನೇ ಇರ್ತದೆ, ಏನೇನಾಯಿತು ಹೇಳಿ. ಆಮೇಲೆ ಇದು ಬರ್ತ್ರಿ, ಕೈ ಕಾಲು ಬೇನೆ ಬಾಯಿ ಬೇನೆ ಅಂತ ಬರ್ತ್ರಿ. ಆಮೇಲೆ ಇದು ಬರ್ತ್ರಿ ಮೈಲೆಮ್ ಅಂತ ಬರ್ತ್ರಿ. ಮೈಲೆಮ್ ಬಂತಂದ್ನಪ್ಪ ಅಂದ್ರೆ ಅದು ಸೋಂಕು ರೋಗ ರೋಗದಾಗ ರೀ, ಸೋಂಕು ಆಡಿರ್ತದೆ. ಅದು ಹಿಂದಲ್ಲೇ ಒಂದು ಬಂತಂದ್ರೆ ಹಿಂದಲ್ಲೇ ಚೂಜಿ ಮಾಡಿಸ್ಕೊರಿ, ಅದಕ್ಕೆ ಚೂಜಿ ಮಾಡಿಸಿದ್ರೆ ಕಂಟ್ರೋಲ್ ಆಗುತ್ತೆ ರೀ. ಎಲ್ಲ ಅಂದ್ನಪ್ಪ ಅಂದ್ರೆ ಅವು ಏಸ್ ಕುರಿ ಇದ್ರೂ ಹೊಸ ಹೋಗ್ತಾರೆ, ಉಳಿಯಲ್ಲ ರೊಟ್ಟ ಉಳಿಯಲ್ಲ. ಈಗ ಆ ಸೋಂಕು ತಗುಲಿದೆ ಅಂತ ಹೆಂಗೆ ಗುರುತಿಡ್ತೀರ, ಅದು ಲಕ್ಷಣ ಹೆಂಗಿರ್ತದೆ? ಅದು ಗುಳ್ಳಿ ಹೇಳ್ತಾರೆ ಮನುಷ್ಯರ ಮೇಲೆ, ಹೆಂಗೆ ಗಾದ್ರಿ ಗಾದ್ರಿ ಹೇಳ್ತಾರೆ ಆ ನಮ್ಮಲ್ಲಿ ಅಷ್ಟು ಗುಳ್ಳಿ ಹೇಳ್ತಾರೆ, ಮಖ ಕಿವಿ ಎಲ್ಲಲ್ಲಿ ಹೊಟ್ಟೆ ಸಮಯ ಹೇಳ್ತಾರೆ. ಅದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಬಾಲದ ಎಳೆಲೇ ಜಾಸ್ತಿ ಹೇಳಿದ್ರೆ ಅದು ಅದೇತನ್ಯಪ್ಪ ಅಂದ್ರೆ ಅದು ಸೋಂಕು ರೋಗ ಬಂತಂತ ನಮಗೆ ಕನ್ಫರ್ಮ್ ಆಗ್ತಾರೆ. ನೀವು ಒಬ್ಬ ಕುರಿಗಾಹಿಯಾಗಿ ಪ್ರತಿನಿತ್ಯ ಹೇಗೆ ನೋಡ್ಕೋಬೇಕು, ಹೇಗೆ ನೋಡ್ಕೊಂತೀರಿ ನೀವು? ನಾವು ದಿನ ಅಲ್ಲೇ ನಮ್ಮ ದನಿ ಬಿತ್ತಂದ್ರೆ ನಮ್ಮ ಕುರಿ ನಮ್ಗೆ ಇದು ಮಾಡ್ತಾವ್ರಿ ರೀ. ನಾವು ಅಲ್ಲೇ ಅದು ಈ ಕುರಿದಿದ್ದು ಈ ಕುರಿದಿದ್ದು ಅಂತ ದಿನಸ ನೋಡ್ಕೊಂತ ಇರ್ತಾರೆ ನಾವು. ಹಂಗಾಗಿ ನಮ್ಗೆ ಅಲ್ಲೇ ಗೊತ್ತಿರೋದತ್ತೆ ನಮಗೆ, ಈ ಕುರಿ ಇಲ್ಲ ಈ ಕುರಿ ಐತಿ, ಇದ್ರದ್ದು ಇದು ಐತಿ, ಇದ್ರ ಮರಿ ಐತಿ, ಇದ್ರ ಕುರಿ ಐತಿ ಅಂತಂದೇಳಿ ಗೊತ್ತಿರತ್ತೆ. ಅದು ನೋಡ್ಕೊಂತ ನಾವು ಹೋಗ್ತೀವಲ್ಲ, ನಮಗೆ ದಿನ ಸಾವು ಇರೋದಕ್ಕೆ ನಮಗೆ ಗೊತ್ತಾಗತ್ತೆ ರೀ. ಈಗ ಏನಾದರೂ ನೀವು ಹೇಳಿದಿರಿ ರೋಗಗಳು ಬಂದರೆ ಔಷಧಿ ಹಾಕಬೇಕು, ಇಂಜೆಕ್ಷನ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ, ಇವೆಲ್ಲ ಖಾಸಗಿ ವೈದ್ಯರ ಹತ್ರ ಹೋಗ್ತಿರೋ ಅಥವಾ ನಮ್ಮ ಪಶು ಇಲಾಖೆಯ ವೈದ್ಯರನ್ನ ಸಂಪರ್ಕಿಸ್ತಿರೋ, ಹೇಗೆ? ಇಲ್ರಿ, ಒಮ್ಮೆ ಇದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ರೆ ಎರಡು ಬೇರೆ ಹೋದ್ರೆ ಎರಡು ಬೇರೆ ಕೊಡಲಿಲ್ಲ, ಆಮೇಲೆ ಪ್ರೈವೇಟ್ ತಂದಿರಿ ನಾವು, ಯಾವಲ್ಲಿ ನಮ್ಗೆ ಗೌರ್ಮೆಂಟ್ ಇದೇನಿದೆಯಲ್ಲರಿ, ಹಂಗಾಗಿ ಪ್ರೈವೇಟ ತಂಬರೋದ ಪ್ರೈವೇಟ ಮಾಡಿದ್ರೆ. ನಿಮ್ಮಲ್ಲಿ ಪಶು ಚಿಕಿತ್ಸಾ ಕೇಂದ್ರಗಳಿಲ್ವಾ ಹತ್ತಿರದಲ್ಲಿ? ಐತ್ರಿ, ಹಿರ್ಕಲ್ಗಡೆ ಐತ್ರಿ, ಹಿರ್ಕಲ್ಗಡೆ ಐತ್ರಿ, ಕುರಿಗಿದ ಐತ್ರಿ. ಹೋದ್ನಪ್ಪ ಅಂದ್ರೆ ಆಧಾರ್ ಕಾರ್ಡ್ ತಗೊಂಬಂತಾರೆ, ಆಧಾರ್ ಕಾರ್ಡ್ ತಗೊಂಡ್ಬಂದ್ನಪ್ಪ ಅಂದ್ರೆ ಅದಕ್ಕೆ ಇನ್ನ ಕಾರ್ಡ್ ಮಾಡಿಸ್ಕೊಂತಾರೆ. ಈಗ ನಿಮಗೆ ಪ್ರೈವೇಟ್ ಡಾಕ್ಟರ್ಗಳು ಸಿಗ್ತಾರಾ ಇದಕ್ಕೆ? ಇಲ್ರಿ, ಗೌರ್ಮೆಂಟ್ ಡಾಕ್ಟರ್ನು ಸಿಗ್ತಾರೆ, ಪ್ರೈವೇಟ್ ಡಾಕ್ಟರ್ನ ಅದಾರೆ. ನಾವು ಯಾರನ್ನ ಈಗ ಒಂದು 200-300 ರೂಪಾಯಿ ಅವ್ರಿಗೆ ಪೆಟ್ರೋಲಿಗೆ ಕೊಟ್ಟು 200-300 ರೂಪಾಯಿ ಕೊಟ್ಟನಪ್ಪ ಅಂದ್ರೆ ಗೌರ್ಮೆಂಟ್ ಡಾಕ್ಟರ್ನ ಬರ್ತಾರೆ ಬರ್ತಾರೆ. ಇಲ್ಲಕಂದ್ರೆ ಅವರು ಬರಲ್ರಿ ಮತ್ತೆ. ಅವ್ರಿಗೂ ನೀವು ಖರ್ಚು ಕೊಡಬೇಕು. ಹ್ಞೂ ರೀ, ಖರ್ಚು ಕೊಡ್ಬೇಕು ರೀ. ಮೊನ್ನೆ ಮೈಲೆ ಬಂದ್ರಿ, ಒಂದು 3 ತಿಂಗಳ ಮುಂದೆ ಬಂದ್ನಪ್ಪ ಅಂದ್ರೆ ಎರಡು ಕುರಿ ಬಂದ್ರಿ, ಎರಡು ಕುರಿ ಬಂದ್ರೆ ಅದಕ್ಕೆ ಚೂಜಿ ಮಾಡಿಸ್ಬೇಕಂತಂದು ಹೇಳಿ ಗೌರ್ಮೆಂಟ್ ದವಾಖಾನಿಗೆ ಹೋದ್ರಿ. ಎಲ್ಲ ಟ್ಯೂಬ್ ಇಲ್ಲ, ಏನು ಮಾಡೋಣ ನಾವು, ನಮ್ಮ ತಾಯಿಕಿಲ್ಲ. ಮತ್ತೆ ಗೌರ್ಮೆಂಟ್ ಡಾಕ್ಟ್ರನ್ನ ಫೋನ್ ಹಚ್ಚಿದ್ರೆ ಏ ನಮಗೆ ಖರ್ಚು ಕೊಟ್ಟರೆ ನಾವು ಬರ್ತೇವೆ ಅಂತ. ಆಯ್ತು, ದಿನ ಒಂದು 500 ರೂಪಾಯಿ ರೀ ಅವ್ರಿಗೆ ಖರ್ಚು, ಪೆಟ್ರೋಲಿಂದ 2 ಲೀಟ್ರ್ ಪೆಟ್ರೋಲ್ ಕೊಟ್ಟು 8 ದಿನ ಕರೆಕ್ಟ್ ಕಳಿಸಿ 8 ದಿನ ಚೂಜಿ ಮಾಡಿಸಿದ್ರಿ. 8 ದಿನ ಚೂಜಿ ಮಾಡಿಸಿದಾರೆ ಅಂದ್ರೆ 12 ಕುರಿ ಬಂತ್ರಿ, 12 ಕುರಿನ ಒಳ್ಳೆ ಶಾಂತಿಗೆ ಹಾಕಿ ಮಾರಿ ಬಿಟ್ರಿ. ಮತ್ತೆ ಒಳ್ಳೆ ಟೆನ್ಷನಾಗ ಇದ್ದಿಲ್ಲ, ಮಾರಿದ್ರೆ ಉಳಿಕೆದಷ್ಟು ಗುಣ ಇರ. ಅವುಗಳಿಗೆ ಆಹಾರ ಕ್ರಮಗಳು ಏನು, ಏನೇನು ಕೊಡ್ತೀರಿ ಅವುಗಳಿಗೆ, ಕುರಿಗಳಿಗೆ ಆಹಾರ ಅಂದ್ರೆ? ಈಗ ಮೇವು ಹುಲ್ಲು ಮೇಯ್ತವ್ರಿ ಇಲ್ಲಿ, ಈಗ ಅಡಿವಾಗ ಹಚ್ಚಂದ ಇದ್ದದ್ದು ಮೇಯ್ತವ್ರಿ. ಒಳ್ಳೆ ಬ್ಯಾಸಿಗೆ ಟೈಮು ಕಡ್ಲಿ ಒಟ್ಟು, ಮೆಕ್ಕೆಜೋಳ ಕಾಳು ಹಾಕ್ತಾರೆ, ಆಮೇಲೆ ತೊಗರಿ ಒಟ್ಟು ಅಂಥದ್ದೆಲ್ಲ ಇದು ಮಾಡ್ತಾರೆ. ಮರಿಗೆ ಅಂತ ಮರಿಗೆ ಕಾಳು ಹಾಕ್ತಾರೆ, ಕಾಳು ಒಟ್ಟು ಆಮೇಲೆ ತಪ್ಪಲ ಹಾಕ್ತಾರೆ ಅಂಥದ್ದೆಲ್ಲ ಮಾಡ್ತಾರೆ. ಈಗ ನಿಮ್ಮದೇ ಆಗಿರ್ತಕ್ಕಂಥ ಕುರಿಗಳನ್ನು ಸಾಕೋದು ಒಂದು, ಕೆಲವರು ಯಾರೋ ಈಗ ಒಬ್ರು ಯಾರೋ ಇರ್ತಾರೆ, ಅವ್ರು ಯಾರೋ ಕುರಿ ಒಂದು ಎರಡು ಕುರಿ ತೊಗೊಂಡಿರ್ತಾರೆ, ಅದು ಸರ್ಪಲ್ಗೆ ಅಂತ ಕೊಡೋ ಒಂದು ಪದ್ಧತಿ ಇರ್ತದೆ, ಅಂಥ ಪದ್ಧತಿಗಳು ನಿಮ್ಮಲ್ಲಿ ಇದಾವ? ಅದಾರೆ, ನೀವು ತಗೊಳ್ತೀರಾ? ಇಲ್ಲ ರೀ, ನಾವು ಮಾಡಿಲ್ರಿ. ನಮ್ಮ ತಗ್ ಬರ್ತು ಅಂತ ಬರ್ತಾರೆ, ನಾವು ಬಿಡ್ಗೋನಲ್ರಿ. ಬಿಡ್ಗೊಂದ್ನಪ್ಪ ಅಂದ್ರೆ ಈಗ ನಮ್ಮ ಸಾಯ್ತೀವಿ ರೀ, ಅದ್ರ ಜೊತೆಗೆ ಅವ್ರದ್ದು ಒಂದು ಸತ್ಯನ್ಯಪ್ಪ ಅಂದ್ರೆ ಅವ್ರು ಏನಂತಾರೆ, ಅವ್ರು ನಿಮ್ಗೆ ಯಾಕೆ ಸತ್ಯ ಇಲ್ಲ, ನಂದು ಯಾಕೆ ಸತ್ಯ ಅಂತ ಅವ್ರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಹಾಂ, ಪ್ರಶ್ನೆ ಇದು ಮಾಡ್ತಾರೆ. ಹಂಗಾಗಿ ಅದನ್ನ ನಾವು ನಮ್ಮ ತಗ್ ಬೇಡ ಅಂತ ಬಿಡ್ಸೋಣಲ್ರಿ, ತಗೊಳ್ಳೋದಿಲ್ಲ. ಇಲ್ಲರಿ, ಈಗ ಸಾಮಾನ್ಯವಾಗಿ ರೈತರು ತಮ್ಮ ಹೊಲಗಳಲ್ಲಿ ಕುರಿಗಳನ್ನು ತರಬಾಕೊಳ್ಳೋದು, ಅದರ ಕುರಿ ಗಂಜಲಾಗಿರ್ಬೋದು, ಅದರ ಕುರಿ ಹಿಕ್ಕೆಗಳಾಗಿರ್ಬೋದು, ಹೊಲಕ್ಕೆ ಉಪಯೋಗವಾಗ್ತದೆ ಅಂತಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನೀವೇನಾದರೂ ಹೋಗ್ತೀರಾ? ಹೋಗ್ತಾರೆ, ನಾವು ಕರ್ಕೊಂಡು ಹೋಗ್ತಾರೆ ರೀ. ಒಬ್ಬೊಬ್ರು ಹೊಲ ಮೇಯಿಸ್ತೀವಿ ನಾವು, ಹೊಲ ಮೇಯಿಸಿದ್ರೆ ಅವ್ರಿಗೆ ಇಷ್ಟು ದಿನ ಅಟ್ಟಿ ಹಾಕ್ತಂತ ಅಟ್ಟಿ ಹಾಕ್ತೀವಿ ರೀ ಅವ್ರಿಗೆ ಹೊಲದಕ್ಕೆ. ಆಮೇಲೆ ಇಲ್ಲ ನಿನ್ನ ಒಂದು 4 ದಿನ ಹೆಚ್ಚಿಗೆ ಹಾಕ್ರಪ್ಪ, ನಾವು ದುಡ್ಡು ಕೊಡ್ತೇವೆ ಅಂತ. ನಮಗೆ ದುಡ್ಡು ಬೇಡ, ನಿನ್ನ ಒಂದು ಹೊಲ ಬೇಕಾದ್ರೆ ನಮಗೆ ಮೇಯಿಸ್ಕೊಂತು ನಾವು ಹಂಗೆ ಹಾಕ್ತು ಅಂತ ಹಾಕಿ ಬರ್ತೀವ್ರಿ. ದುಡ್ಡು ಪಡ ಏನೇ ಸಣ್ಣ ಕೊಡಲ್ರಿ, ಅಲ್ಲಿ ಅವು ಮೇಯ್ತವ್ರಿ, ಅವ ಈಕೆ ಹಾಕಿ ಬರ್ತವ್ರಿ. ಅದು ರೈತನಿಗೆ ಉಪಯೋಗ ಆಗ್ತದೆ. ನೀವು ಅದಕ್ಕೇನು ದುಡ್ಡು ತಗೊಳಲ್ಲ, ಚಾರ್ಜ್ ಮಾಡಲ್ಲ ಚಾರ್ಜ್ ಒಟ್ಟ ಮಾಡಲ್ರಿ. ಅದ ಕುರಿ ಮೇ ಅದಕ್ಕೆ ಸರಿ ಆಗ್ತದೆ. ಅಂದ್ರೆ ಈಗ ಯಾರೋ ಶೇಂಗಾ ಹಿಂಗ ತೆಗ್ದಿರ್ತಾರೆ ಅಲ್ಲಿ ನಿಮಗೂ ಉಪಯೋಗ ಆಗ್ತದೆ. ಆಮೇಲೆ ಬಳ್ಳಿ ಕೊಡ್ತೇವೆ ಅಂದ್ರೆ ಅವ್ರಿಗೆ ಎಟ್ಟಿ ಹಾಕಿ ಕೊಡ್ತೇವ್ರಿ. ಬಳ್ಳಿ ನಾವು ಇಲ್ಲಪ್ಪ ಬಳ್ಳಿ ಕೊಡ್ತೇವೆ ನಮ್ಗೆ ಎಟ್ಟಿ ಹಾಕಿ ಕೊಡ್ರಿ ಅನ್ನಪ್ಪ ಹಾಕಿ ಕೊಡ್ತೇವ್ರಿ. ನಾವು ಬಳ್ಳಿ ನಾವು ನಮ್ಮ ಮೇಸ್ಕೊಂತಾರೆ. ಒಟ್ಟು ನಿಮ್ಮ ಕುರಿಗಳಿಗೆ ಮೇವಾದ್ರೆ ಸಾಕು ಸಾಕ್ರಿ. ಲಾಭದಾಯಕ ಅಂದ್ರೆ ಅಂದ್ರೆ ಒಂದು ಕುರಿ ಮಾರಾಟ ಮಾಡಿದ್ರೆ ಎಷ್ಟು ಬೆಲೆ ಬಾಳುತ್ತೆ? ಆ ಬೆಲೆ ಏರುಪೇರು ಆಗ್ತಿರ್ತದೆ ಹೇಗೆ? ಹ್ಞೂ ರೀ, ಏರುಪೇರು ಆಗ್ತಿರ್ತದ್ರಿ. ಒಂದು ವಾರ ಸಂತಿಗೆ ಭಾಳ ಕುರಿ ಬಂದವಂದ್ರೆ 10,000 ಮಾರೋದು 8,000 ಮಾರುತ್ತೆ. ಇಲ್ಲ ಭಾಳ ಕುರಿ ಬರಲಿಲ್ಲ ಅಂದ್ರೆ 10,000 ಮಾರೋದು 12,000 ಮಾರುತ್ತೆ. ಆಗ ಹೆಚ್ಚು ಕಡಿಮೆ ಆಗ್ತಿರ್ತಾರೆ. ವಾರ ವಾರ ಮಾರಾಟ ಮಾಡ್ತಿರ್ತೀರಾ? ಏ ವಾರ ವಾರ ಹೋಗಲ್ರಿ, ವಾರ ವಾರ ಹೋಗಲ್ಲ. ಏನೋ ಮರಿ ವ್ಯಾಪಾರಕ್ಕೆ ಬಂದಪ್ಪ ಅಂದ್ರೆ ವ್ಯಾಪಾರ ಮಾಡಕ್ಕೆ ಮರಿ ಹಾಕ್ತೇವಂದು ಹೋಗ್ತಾರೆ. 4-5 ಬಂದಪ್ಪ ಅಂದ್ರೆ ಹಾಕ್ಯಂದು ಹೋಗ್ತಾರೆ. ಮನೆ ಖರ್ಚಿ ಬೇಕಂದ್ರೆ ಮರಿಗಳನ್ನು ಮಾರ್ತೀರಿ ನೀವು? ಮರಿಗಳನ್ನು ಮಾರ್ತಾರೆ. ಕುರಿ ಒಟ್ಟ ಜಾಸ್ತಿ ಮಾರಲ್ರಿ, ಮರಿನ ಜಾಸ್ತಿ ಮಾರದ. ಹೆಣ್ಣು ಮರಿ ಇತ್ತಂದ್ರೆ ಹೆಣ್ಣು ಮರಿನೂ ಮಾರ್ತಾರೆ, ಟ್ಯಾಗರ್ ಮರಿ ಇತ್ತಂದ್ರೆ ಟ್ಯಾಗರ್ ಮರಿನ ಮಾರ್ತಾರೆ. ಈ ಮರಿಗಳನ್ನು ತಗೊಳ್ಳೋರು ಯಾರು? ಅಲ್ಲಿ ಜೋಪಾನ ಮಾಡೋರು ತಗೊಂತಾರ್ರಿ ರೈತರು. ಆಮೇಲೆ ಕಡಗರು ಒಯ್ತಾರ್ರಿ, ಅವ್ರು ಬೇರೆ ಕಡೆ ಏನೋ ಕಡಿತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲರಿ, ಅವ್ರು ತಗೊಂತಾರ್ರಿ. ರೈತರು ಜಾಸ್ತಿ ತಗೋಣ ಜಾಸ್ತಿ ರೀ. ಅವ್ರು ಸಾಕೋದಕ್ಕೆ ತಗೊಳ್ತಾರೆ ಸಾಕು ರೈತರು. ಹ್ಞೂ ಒಬ್ಬೊಬ್ರು 40 ಕುರಿ, 40 ಟ್ಯಾಗರ್ ಮರಿ, 50 ಟ್ಯಾಗರ್ ಮರಿ, 100 ಟ್ಯಾಗರ್ ಮರಿ ಹಿಂಗ ಸಾಕಾಗ ತಗೊಂತಾರೆ. ತಗೊಂಡು ಅವ್ರು ಸಾಕಿ ಆಮೇಲೆ ಮಾರ್ತಾರ್ರಿ ಅವ್ರು. ನಾವು ಇಲ್ಲಿ ನಾವು ಇಟ್ಕೊಂಡಪ್ಪ ಅಂದ್ರೆ ನಮ್ಮ ಕುರಿ ಕೆಟ್ಟ ಹೋಗ್ತಾರೆ, ಯಾಕಂದ್ರೆ ಹಾಲು ಏಕ ಕುಡಿತೇವಲ್ಲ, ಗುದ್ದಿ ಗುದ್ದಿ ಇದಾಕವ್ ಅನ್ನೋದಕ್ಕೆ ಮರಿನ ನಾವು ಮಾರಿಬಿಡ್ತೇವೆ. ಈಗ ಕುರಿ ಸಾಕಾಣಿಕೆ ಮಾಡೋದು ಒಂದು ಉದ್ಯಮವಾಗಿದೆ. ಅವರು ಕುರಿ ಮರಿಗಳನ್ನು ತಗೊಳ್ಳೋಕ್ಕೆಲ್ಲ ಬೇರೆ ಬೇರೆ ಕಡೆ ಹುಡುಕಾಡ್ತಿರ್ತಾರೆ. ಈಗ ನಿಮ್ಮ ಹತ್ರ ಬರ್ತಾರಂತ ಇಟ್ಕೊಳ್ಳಿ, ಆ ಮರಿಗಳ ಗುಣಮಟ್ಟ ಹೇಗಿರಬೇಕು? ಈಗ ನಾನೇ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಹತ್ರ ಕುರಿ ಮರಿ ತಗೊಳಕ್ಕೆ ಬರ್ತೀನಿ. ಮರಿಗಳ ಗುಣಮಟ್ಟ ಹೇಗಿರಬೇಕು, ಹೇಗಿದ್ರೆ ಅವ್ರಿಗೆ ಉಪಯೋಗವಾಗ್ತದೆ? ಮರಿ ಮಿಂಚಿರ್ಬೇಕು ರೀ, ಹಾಲು ಕುಡಿದೆ ಏಕಾಗ ಹಾಲು ಕುಡಿದಿರ್ಬೇಕು, ಮಿಂಚಿರ್ಬೇಕು ಮರಿ. ಮಿಂಚಿದ್ನಪ್ಪ ಅಂದ್ರೆ ಚಲೋ ಇದಾಗುತ್ತೆ. ಆಮೇಲೆ ಕಣ್ಣಾಗ ಪಿಚ್ಚು ಬರ್ತ್ರಿ, ಆಮೇಲೆ ಉಚ್ಚಿ ಅಂತ ಇರ್ತೈತ್ರಿ, ಅದು ಬರಬಾರ್ದು. ಅವು ಒಟ್ಟ ಬರ್ಬಾರ್ದ್ರಿ. ಅವು ಬಂತಂದ್ನಪ್ಪ ಅಂದ್ರೆ ಆಮೇಲೆ ಮಕ ಅಷ್ಟು ಕಪ್ಪಾಗಿ ಆಗ ಇದು ಮಾಡಿದೆ ಮಾಡ್ತಾರೆ, ಮೈ ಕರಗ ಮಾಡಿರ್ತಾರೆ, ಅಂಥವೆಲ್ಲ ತಗೋಬಾರ್ದು. ಅಂಥವೆಲ್ಲ ತಗೊಂಡಪ್ಪ ನಮ್ಗೆ ಲಾಸ್ ರೀ. ಅದು ಅವೇನಪ್ಪ ಮಿಂಚಿರ್ಬೇಕು ಮರಿ, ಚಲೋ ಇರ್ಬೇಕು ರೀ ಮರಿ. ಚಲೋ ಇದ್ನಪ್ಪ ಅಂದ್ರೆ ನಮಗೆ ಸಾಕಕ್ಕೆ ಅಡ್ಡಿಲ್ಲ. ಅಲ್ಲ, ಎಷ್ಟು ಈಲ್ನಿ ತೊಗೊಂಡ್ರೆ ಒಳ್ಳೇದಂತ? ಎಷ್ಟು ಈಗ ಒಂದು ತಾಯಿ ಪದೇ ಪದೇ ಮರಿಗಳನ್ನು ಹಾಕ್ತಿರ್ತಾರೆ, ಒಂದು 3-4 ಮರಿ ಹಾಕಿರ್ತದೆ ಅಂತ ಇಟ್ಕೊಂಡು, ಆರಂಭದಲ್ಲಿ ಇರೋ ಮರಿಗಳು ಸತುವು ಇರ್ತವೆ ಅಂತ, ಗಟ್ಟಿ ಇರ್ತವೆ ಅಂತ, ನಂತರ ಬರುವಂಥ ಮರಿಗಳು ಸ್ವಲ್ಪ ಅದರ ಶಕ್ತಿ ಅದು ಇದು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ಇದು ಹೌದಾ ಅಲ್ಲ? ಇಲ್ಲರಿ, ನಾವು ಹೆಂಗೆ ಜೋಪಾನ ಮಾಡ್ತೇವೆ, ಕುರಿ ಹೆಂಗೆ ಜೋಪಾನ ಮಾಡ್ತೇವೆ, ನಾವು 5 ಇರ್ಬೋದು, 6 ಇರ್ಬೋದು, ಏನಪ್ಪ ಅಂದ್ರೆ ಒಟ್ಟು ನಾವು ಕುರಿ ಹೆಂಗೆ ಜೋಪಾನ ಮಾಡ್ತೇವೆ, ಜೋಪಾನ ಮಾಡ್ತೇವೆ ಹಂಗೆ ಮರಿ ಸತ್ವ ಇರ್ತೈತ್ರಿ. ಒಂದೇ ಮರಿ ಹೇಳ್ತಾರ್ರಿ, ನಾವು ಜೋಪಾನ ಮಾಡೋದು ಕಮ್ಮಿ ಮಾಡಿದ್ರೆ ಆ ಒಂದವರಿಗೆ ಸತ್ವ ಇರಲ್ರಿ. ಅದು ನಾವು ಹೆಂಗೆ ತಾಯಿ ಜೋಪಾನ ಮಾಡ್ತೇವೆ ಹಂಗೆ ಜೋಪಾನ ಮಾಡಿದ್ನಪ್ಪ ಅಂದ್ರೆ ಅದು ಮರಿ, ಎಷ್ಟು ಮರಿಗಳನ್ನ ಹಾಕಿದ್ರು ಆ ಮರಿ ಗಟ್ಟಿಯಾಗಿರ್ತಾರೆ. ತಾಯಿ ಕುರಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹ್ಞೂ, ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ರೀ ಇದೊಂದು ಕಾಲ್ಗಡ್ಡೆ ಒಂದು ಬರ್ತ್ರಿ, ಈ ಕಾಲ್ಗಡ್ಡೆ ಅದು ಏನು ಮಾಡಿದ್ರು ಕಂಟ್ರೋಲ್ ಆಗಲ್ತ್ರಿ. ಅದು ಯಾವ ಟೂಪು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏಕ ಕುಂಟ್ಕೊಂತ 3 ಕಾಲಿಲ್ಲ ಅಡ್ಡಾಡತ್ರಿ. ಅದು ಅದು ಒಂದು ಅದು ಒಟ್ಟ ಏನು ಮಾಡಿದ್ರು ಕಂಟ್ರೋಲ್ ಆಗಲ್ತ್ರಿ. ಅದು ಈಗ ಅದು ಹರಡುತ್ತಾ ಮತ್ತೆ ಬೇರೆ ಅಡ್ರದಲ್ರಿ, ಅದು ಒಂದಕ್ಕೆ ಮಾತ್ರ ಒಂದಕ್ಕೆ ಬಂತಂದ್ನಪ್ಪ ಅಂದ್ರೆ ಯಾವಾರ ಈಗ ಯಾಕಂದ್ನಪ್ಪ ಅಂದ್ರೆ ನೀರಾಗ ಅಡ್ಡಿರ್ತಿರ್ತಾರ್ರಿ, ಮಳೆ ಒಂದು ಸ್ವಲ್ಪ ಏನೇನು ಎತ್ತಿಯಂತಂದ್ನಪ್ಪ ಅಂದ್ರೆ ಹಂಗಾಗಿ ಅಂತ ಒಂದೊಂದಕ್ಕೆ ಬರ್ತಾವ್ರಿ ಒಂದೊಂದಕ್ಕೆಲ್ಲ. ಮತ್ತೆ ಅದಕ್ಕೆ ಹೆಂಗೆ ಡಾಕ್ಟರ್ ಕಡೆ ಎಲ್ಲ ಏನಂತಾರೆ ಡಾಕ್ಟರ್? ಅದಕ್ಕೆ ಡಾಕ್ಟ್ರ್ ಟೂಬ್ ಕೊಡ್ತಾರ್ರಿ ಅವ್ರು, ನಾವು ಹಿಂಗೆ ಅಂತಂದು ಹೇಳಿದ್ನಪ್ಪ ಅವ್ರು ಕೊಡ್ತಾರೆ, ಮಾಡಿದ್ರೆ ಕಂಟ್ರೋಲ್ ಆಗಲ್ತ್ರಿ. ಅದು ಅದ 2 ದಿನ ಚೂಜಿ ಮಾಡಿದಾಗ 2 ದಿನ ಕಂಟ್ರೋಲ್ ಆಗುತ್ತೆ, ಮತ್ತೆ ಒಳ್ಳೆ ಹಂಗಾಗತ್ರಿ. ಅದು ಅದು ಒಟ್ಟೆ ಕಂಟ್ರೋಲ್ ಆಗ್ತಾ ಇಲ್ಲ, ಕಂಟ್ರೋಲ್ ಆಗಲ್ರಿ. ಒಟ್ಟೆ ಆಗ ಕಿವು ಒಟ್ಟೆ ಸೋರ್ಬೇಕ್ರಿ, ಅದು ಒಟ್ಟು ಕೊಳಗೆ ಬಿಸತನ ಅಷ್ಟರಿ. ಅದು ಅದು ಒಟ್ಟೆ ಕಂಟ್ರೋಲ್ ಆಗಲ್ರಿ. ಈಗ ಕುರಿ ಸಾಕಾಣಿಕೆ ಅದ್ರ ಮೇಲೇನೆ ಅವಲಂಬಿಸಿಕೊಂಡಿರ್ತಕ್ಕಂಥ ನೀವು, ಅಥವಾ ಕೃಷಿನೂ ಇದೆ ಅಂತ ಇಟ್ಕೊಳ್ಳಿ, ಕುರಿ ಸಾಕಾಣಿಕೆಯಿಂದ ಒಂದು ಕುಟುಂಬ ಸುಸ್ಥಿರವಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಆದಾಯ ಕೊರತೆ ಇಲ್ದಂಗೆ ಆರಾಮೈತ್ರಿ. 50 ಕುರಿ ಇದ್ನಪ್ಪ ಅವ್ರು ಬೇಕಾದಂಗೆ ಬದುಕ್ಬೋದ್ರಿ. ಚುಣ ಹಾಕ್ಲಿದ್ದನ್ನ ನಾವು ಫಸ್ಟ್ 50 ಕುರಿ ಇತ್ತಂದ್ರೆ ನಾವು ಅದರಲ್ಲಿದ್ದ 4 ಮಂದಿ 8 ಮಂದಿ ಇದ್ರೂ ಬದುಕ್ಬೋದ್ರಿ. ತಿಂಗಳ ಆದಾಯ ಏನ ಇದು? ತಿಂಗಳ ಆದಾಯ ಏನ ಇಲ್ಲರಿ, 6 ಆದಾಯ ರೀ. ಅದು 6 ಬರ್ತಾರೆ, ಅದು 6 ಆದಾಯ. ಆದ್ರೆ ಅಪ್ಪ ನಮಗೆ ಸಾಲನೂ ಹುಟ್ಟುತ್ತೆ ಅದಕ್ಕೆ. ಈಗ ಈಗ ಹನುಮಂತ ತಕ್ಕ 2,000 ಕೊಡು, ಹಿಂಗೆ ಸೆಂಟಿಗೆ ಹೋಗಿ ಬರ್ತದೆ, ನಾಳೆ ಏನಪ್ಪ ಅಂದ್ರೆ ಹನುಮಂತ ಕೊಡ್ತಾನೆ. ನಿಮ್ಮನ್ನ ಕೇಳಿದ್ರೆ ನಿಮಗೆ ಹಿಂಗೆ ಕೊಟ್ರೆ ಅಂದ್ರೆ ನೀವು ಕೊಡ್ತೀರಿ. ಆಮೇಲೆ ಈಗ ನಾವು ಸೆಂತಿಗೆ ವ್ಯಾಪಾರಕ್ಕೆ ಮುಂದಿಂದ ಅವ್ನು ಮಾರಿದ್ನಪ್ಪ ಅಂದ್ರೆ ಒಳ್ಳೆ ತಗೊಂಬಂದು ನಿಮಗೆ ಅನುಕೂಲ ಆಗುತ್ತೆ. ಅದು ಅದಕ್ಕೆ ಏನಾಯ್ತಿ, ATM ಇದ್ದಾಗ ಅಂತಾರಲ್ರ ಆ ಟೈಪ್ರಿ. ಅದು ಕುರಿ ಇದ್ರೆ ಒಂದು ಎ.ಟಿ.ಎಂ ಇದ್ದಂಗೆ. ಎ.ಟಿ.ಎಂ ಇದೆ. ಯಾವಾಗಲೂ ದುಡ್ಡು ಇರುತ್ತೆ. ದುಡ್ಡು ಇರುತ್ತೆ. ಬಟ್ ಆರು ತಿಂಗಳಿಗೊಮ್ಮೆ ನಿಮ್ಮ ವ್ಯವಹಾರ ಶುರುವಾಗುತ್ತೆ. ಇನ್ನು ಆರು ತಿಂಗಳು ಹಂಗೆ ಖಾಲಿ ಇರ್ತೀರಿ? ಇಲ್ಲ ರೀ, ಮತ್ತೆ ಯಾವ ಇದ್ದೇ ಇರ್ತಾರೆ, ಒಂದೆರಡು ಇರ್ತಾರೆ. ಹಾಗಾಗಿ ಕಂಟಿನ್ಯೂ ಇರ್ತಾರೆ. ಆಗ ನಮಗೇನಪ್ಪ ಆರು ತಿಂಗಳ ಹಿಂಗ ಇದನ್ನ ಫಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಆರು ತಿಂಗಳ ತನಕ ನಮಗೇನು ಸಿಗೋ ಮೊದಲಿಗೆ, ಆಮೇಲೆ ನಿರಂತರವಾಗಿ ಚಲನೆ ನಂತರ ಒಂದು ಮರಿಗಳು ಹಾಕ್ತಿರ್ತಾರೆ. ಎಷ್ಟು ದಿನದಲ್ಲಿ ಮರಿಗಳನ್ನು ಮಾರೋದು ಸೂಕ್ತ? ಎರಡು ತಿಂಗಳು ಅಂದ್ರೆ ಎರಡೂವರೆ ತಿಂಗಳ, ಮೂರು ತಿಂಗಳ ಹಿಂಗೆ ಮಾರ್ಬೋದ್ರೆ. ನಾವು ಚಲೋ ಹೊತ್ತಿನ ಮಾಡ್ತೀವ, ಜೋಪಾನ ಮಾಡ್ತೀವಿ ಅಂದ್ರೆ ನಾಲ್ಕು ತಿಂಗಳ ತನಕ. ನಮ್ಮ ಮನೆಗೆ ಈಗ ನಾಲ್ಕೈದು ಮಂದಿ ಅದಾರ್ರಿ, ನಾವು ಮೇವು ಹಾಕ್ತೀವಿ, ಕಾಳು ಹಾಕ್ತೀವಿ ಅಂತಂದು ನಾವು ಜೋಪಾನ ಮಾಡ್ತೀವಿ ಅಂದ್ರೆ ನಾಲ್ಕು ತಿಂಗಳ ತನಕ ಬಿಟ್ಟು ಮಾರ್ಬೋದು. ನಿಮ್ಮ ಮನೆಯಲ್ಲೆಲ್ಲ ಯಾರ್ಯಾರು ಇದ್ರಿ, ಏನೇನು ಕೃಷಿ ಯಾರು ನೋಡ್ಕೊಳ್ತಾ ಇದಾರೆ? ಕೃಷಿ ನಮ್ಮ ಅಪ್ಪಾರು ನೋಡ್ತಾರೆ, ನಮ್ಮ ತಮ್ಮರು ನೋಡ್ತಾರೆ, ಆಮೇಲೆ ಮನೆಯಾಗ ಹೆಣ್ಮಕ್ಳು ಇದ್ರೆ ಹೆಣ್ಮಕ್ಳು ಇದು ಮಾಡ್ತಾರೆ. ನೀವು ಓದಿದ್ರಾ? ಓದಿದ್ರಿ. ಎಷ್ಟನೇ ಕ್ಲಾಸ್ ಓದಿದ್ರಿ? ಎಂಟನೇ ಕ್ಲಾಸ್ ರೀ. ನೀವೇ ಬಿಟ್ರೆ ಅಥವಾ ಏನು ಬಿಡುವಂತ ಪರಿಸ್ಥಿತಿ ಬಂತ? ಬಂತ್ರಿ. ಮತ್ತೆ ಈಗ ಏನ್ ಮಾಡ್ರಿ, ಅವ್ರ ನಾವಪ್ಪರ್ ಮಾಡಕ್ಕಾಗಲ್ರಿ, ಹಂಗಾಗಿ ನಾವು ಬಿಟ್ಬಿಡ್ರಿ. ಸೊ ಈಗ ಶರಣಪ್ಪ ಅವರು ಕುರಿ ಸಾಕಾಣಿಕೆಯಲ್ಲಿ ಆರ್ಥಿಕವಾಗಿ ಗಟ್ಟಿ ಇದ್ದೀರಿ, ಲಾಭದಾಯಕವಾಗಿರ್ತಕ್ಕಂತ ಇದೊಂದು ಉದ್ಯಮ ಅಂತ ಅನಿಸಿದೆ. ಕೆಲವರೆಲ್ಲ ಶೆಡ್ ಹಾಕಿ ಅಲ್ಲೇ ಒಂದೇ ಕಡೆ ಕುರಿಗಳನ್ನೆಲ್ಲ ಸಾಕ್ತಾರೆ, ಬೆಳೆಸ್ತಾರೆ, ಮಾರಾಟ ಮಾಡ್ತಾರೆ. ಇದಕ್ಕೂ ನಿಮ್ಮ ಪದ್ಧತಿಗೂ ಯಾವುದು ಸೂಕ್ತ? ಈಗ ಅದನ್ನ ತಗೊಂಬಂದು ಜೋಪಾನ ಮಾಡೋತಾರೆ, ಅದ್ರಾಗ ಶೆಡ್ನೇ ಹಾಕಿದ್ರೆ ಎಲ್ಲ ಮೆಕ್ಕೆಜೋಳ ಏನಿದ್ರು ತಂದು ಹಾಕ್ತಾರೆ. ಮನೆ ಹೊಲ್ದಿದ್ನಪ್ಪ ಅಂದ್ರೆ ಲಾಭ ಆಗ್ತಾರೆ ಅವ್ರಿಗೆ. ಮನೆ ಹೊಲ್ದಿರಲ್ಲ ಅಂದ್ರೆ ಎಲ್ಲ ಸಟ್ಟ ತಂದು ಹಾಕ್ಬೇಕು ಅಂದ್ಯಪ್ಪ ಲಾಭ ಆಗಲ್ಲ. ಲಾಭ ಆಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಸಾವಿರ ಇಲ್ಲ ಎರಡು ಸಾವಿರ ಹಿಂಗ ಸಿಗುತ್ತೆ ಒಂದು ಮರಿಗೆ, ಅದ ಲಾಭ ಅಂದ್ರೆ. ನಾವ್ ಈಗ ಮಾರ್ತೀವಲ್ರಿ, ನಮಗೆ ಉಡಿದ್ನಪ್ಪ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ನಮಗೆ ಮಾರ್ತಾ, ನಮಗೆ ಒಂದು ಸಾವಿರ ರೂಪಾಯಿ ಲಾಸ್ ಆದ್ರೂ ಮೂರು ಸಾವಿರ ರೂಪಾಯಿ ನಮಗೆ. ನಿಮಗೆ ಖರ್ಚು ಕಮ್ಮಿ? ಕಮ್ಮಿ ರೀ. ಅವ್ರಿಗೆ ಖರ್ಚು ಜಾಸ್ತಿ. ನಾವೊಮ್ಮೆ ಔಷಧ ತಂದ್ಯಪ್ಪ ಅಂದ್ರೆ ಸಾವಿರ ಎರಡು ಸಾವಿರ ತಂದಿರ್ತಾರೆ, ಮೂರು ತಿಂಗಳ ತನಕ ಹಾಕಲ್ಲ. ಮೂರು ತಿಂಗಳ ಮೇಲೆ ಮತ್ತೆ ತಂದ್ಯಪ್ಪ ಅಂದ್ರೆ ಮತ್ತೆ ಸಾವಿರ ಎರಡು ಸಾವಿರ. ಮತ್ತು ಇಲ್ಲಿ ಅಷ್ಟು ನಾವು ಜೋಪಾನ ಮಾಡಿ ನಾವು ಮಾರಿದ್ನಪ್ಪ ಅಂದ್ರೆ ನಮಗೆ ಲಾಭ ಸಿಗುತ್ತೆ ಅದ್ರ. ಒಳ್ಳೆಯದು ಶರಣಪ್ಪರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುರಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲಾ ಚಿಲಕನಮುಖಿ ಗ್ರಾಮದ ರೈತರಾದ ಶರಣಪ್ಪ ಸಿದ್ದಪ್ಪ ಗುಮ್ಮಗೇರಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಹವಾಮಾನ ವರದಿ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಇವಾಗ ನಾನು ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ ಮತ್ತು ಹವಾಮಾನದ ಅನುಸಾರವಾಗಿ ರೈತರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಬೆಳೆಗಳು ಆಲ್ಮೋಸ್ಟ್ ಈಗ ಒಂದು ಹೂವಾಡುವ ಹಂತ ಮತ್ತು ಕಾಳು ಕಟ್ಟುವ ಒಂದು ಹಂತದಲ್ಲಿದ್ದಾವೆ. ಹಾಗೇನೆ ನಮ್ಗೆ ಈ ಒಂದು ಚಳಿಗಾಲದಲ್ಲಿ ನಮ್ಗೆ ಚಳಿ ಸುಮಾರು 15-16 degrees Celsius ಜಿಲ್ಲೆಯಾದ್ಯಂತ ದಾಖಲಾಗ್ತಾ ಇದೆ. ಹಾಗೇನೆ ಈ ಒಂದು ಹವಾಮಾನದ ಮುನ್ಸೂಚನೆ ಅನುಸಾರವಾಗಿ ನಾವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಈಗ ಶೇಂಗಾ ಬೇಸಿಗೆ ಶೇಂಗಾ ಅಂತ ಬಿತ್ತಾ ಇರ್ತಾರೆ ಅಲ್ಲಿ, ಸೊ ಅದಕ್ಕೆ ನಾವು ಶಿಫಾರಿತ ತಳಿಗಳು ಏನಪ್ಪಾ ಅಂತಂದ್ರೆ KRG-1, ಅಜಯ್, ಕದಿರಿ 9 ಈ ತರ ಒಂದು ತಳಿಗಳನ್ನ ತಾವು ಬಿತ್ತಬಹುದು. ಆಮೇಲೆ ಶೇಂಗಾ ಬಿತ್ತನೆಗೆ ನಾವು ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 grams ಕ್ಯಾಪ್ಟನ್ ಇಲ್ಲಪ್ಪ ಅಂತಂದ್ರೆ ತೈರಾಮ್ ಅಂತ ಸಿಗ್ತೈತಿ, ಅಥವಾ 4 grams ಟ್ರೈಕೋಡರ್ಮ. ಇದರಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ನಮ್ಗೆ ಈ ರೋಗ ಏನು ಬರ್ತಾವಲ್ಲ ಮಣ್ಣಿನಿಂದ ಬರುವುದಾಗಲಿ ಬೀಜದಿಂದ ಬರುವ ರೋಗಗಳನ್ನ ನಾವು ಹತೋಟಿ ಮಾಡಬಹುದು. ಹಾಗೇನೆ ಈಗ ಆಲ್ರೆಡಿ ಹಿಂಗಾರಿ ಜೋಳ ಒಂದು ಕಾಳು ಕಟ್ಟುವ ಹಂತದಲ್ಲಿದೆ, ತೆನೆಯ ಹಂತದಲ್ಲಿದೆ. ಸೊ ಇದಕ್ಕೆ ನಾವು ಈಗ ಬೆಂಕಿ ಹುಳ ಅಂತ ಬರ್ತಾ ಇರುತ್ತೆ. ಈ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ ನಾವು 2 grams ಕಾರ್ಬರಿಲ್ ಅಥವಾ 2 milliliters ಮೆಲಾಥಿಯನ್ 50 EC ಅಂತ ಹೇಳ್ತೀವಿ, ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10% ತೆನೆಗಳ ಹೊರಬಂದಾಗ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇದೇ ಸಿಂಪರಣೆಯನ್ನ ನಾವು ಮತ್ತೆ 4-5 ದಿವಸದ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡಿದ್ರೆ ನಮ್ಗೆ ಉತ್ತಮ ಒಂದು ಹತೋಟಿಯನ್ನ ಮಾಡಬಹುದು. ಆಮೇಲೆ ಮೆಕ್ಕೆಜೋಳದಲ್ಲಿ ನಮಗೆ ಏನಾಗ್ತಾ ಇದೆ ಅಂದ್ರೆ ಈ ಸೈನಿಕ ಹುಳುವಿನ ಬಾಧೆ ಕಂಡು ಬರ್ತಾ ಇದೆ. ಸೊ ಈ ಸೈನಿಕ ಹುಳುವಿನ ಬಾಧೆಗಾಗಿ ನಾವು 10 hectares ಮೋಹಕ ಬೆಳೆಗಳನ್ನ ಅಳವಡಿಸಬೇಕು. ಆಮೇಲೆ ಇದು ಇಲ್ಲಪ್ಪ ಅಂತಂದ್ರೆ ನಾವು ಜೈವಿಕ ಶಿಲೀಂದ್ರನಾಶಕ ಕೀಟನಾಶಕಗಳನ್ನು ಬಳಸಬಹುದು. ಅವು ಯಾವ ಅಂದ್ರೆ 2 grams ಮೆಟರೈಸಿಯಂ ಅನಿಸೋಪ್ಲಿಯ ಅಥವಾ 2 grams ಮೆಟರೈಸಿಯಂ ರಿಲೈ. ಸೊ ಈ ಒಂದು ಜೈವಿಕ ಶಿಲೀಂದ್ರನಾಶಕಗಳನ್ನು ಸಹ ತಾವು ಉಪಯೋಗ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ತಾವು ರಾಸಾಯನಿಕ ಕೀಟನಾಶಕಗಳು ಬಳಸೋದಾದ್ರೆ 0.4 grams ಇಮಾಮೆಕ್ಟಿನ್ ಬೆಂಜೋಯಿಟ್ ಅಂತ ಹೇಳ್ತೀವಿ, 5 SG ರೂಪದಲ್ಲಿ ಸಿಗ್ತೈತಿ. ಅದನ್ನು ಇಲ್ಲಪ್ಪ ಅಂತಂದ್ರೆ ನಾವು 0.2 milliliters ಕ್ಲೋರಾಂಟ್ರಿನ್ ಪ್ರೋಲ್ ಅಂತ ಸಿಗ್ತೈತಿ, 18.5 SC ರೂಪದಲ್ಲಿ. ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಈಗ ಭತ್ತ ಒಂದು ನಾಟಿ ಕಾರ್ಯವನ್ನ ಸ್ಟಾರ್ಟ್ ಮಾಡಿದಾರೆ ರೈತರು ಆಲ್ರೆಡಿ. ಆಮೇಲೆ ನಾವು ಈಗ ಎಲ್ಲಿ ಆಲ್ರೆಡಿ ನಾಟಿ ಮಾಡಿದಾರ ಈ ಒಂದು ತೆನೆ ಬರುವ ಹಂತದಲ್ಲಿ ತಪ್ಪ ಅಂತಂದ್ರೆ ನಾವು ಆ ತೆನೆ ಬರುವ ಹಂತದಲ್ಲಿದ್ದಾಗ ಎಕರೆಗೆ 10 kilograms ಸಾರಜನಕವನ್ನ ನಾವು ಮೇಲೆ ಗೊಬ್ಬರವಾಗಿ ಕೊಡಬೇಕು. ಆಮೇಲೆ ಆಲ್ರೆಡಿ ಈಗ ಕಡಲೆಯಲ್ಲಿ ಏನಾಗೈತಿ, ಹೆಲಿಕೋರ್ಪ ಮತ್ತು ಸ್ಪೋಡಾಪ್ಟರ್ ಕೀಡೆ ಕಾಣಿಸ್ಕೊಳ್ತಾ ಇದೆ. ಅದಕ್ಕಾಗಿ 0.15 milliliters ಕ್ಲೋರಾಂಟ್ರಿನ್ ಪ್ರೋಲ್ ಅಂತ ಹೇಳ್ತೀವಿ, 18.5 SC ರೂಪದಲ್ಲಿ ಸಿಗ್ತೈತಿ. ಸೊ ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಆಮೇಲೆ ಕಡಲೆ ಬೆಳೆಯು ಹೂವಾಡುವ ಒಂದು ಹಂತದಲ್ಲಿ ಇತ್ತಂದ್ರೆ ಅವಾಗ ಪ್ರತಿ ಲೀಟರ್ ನೀರಿನಲ್ಲಿ ನಾವು 7.5 grams ಚಿಕ್ಪಿ ಮ್ಯಾಜಿಕ್ ಅಥವಾ 20 grams ಯೂರಿಯಾ ಮತ್ತು 1 milliliters ಟ್ರೈ ಕಂಟನಾಲ್ ಅಂತ ಈ ಒಂದು ಮಿಶ್ರಣವನ್ನ ಸಿಂಪರಣೆ ಮಾಡಬಹುದು. ಚಿಕ್ಪಿ ಮ್ಯಾಜಿಕ್ ಇಲ್ಲಾಂದ್ರೆ ಈ ಒಂದು ಯೂರಿಯಾ ಮತ್ತು ಟ್ರೈ ಕಂಟನಾಲ್ ಮಿಶ್ರಣ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ನಾವು ಸಿಂಪರಣೆ ಮಾಡಿದ್ರೆ ನಮಗೆ ಹೆಚ್ಚಿನ ಇಳುವರಿ ಬರಲು ಸಾಧ್ಯ ಆಗುತ್ತೆ. ಇದೇ ಸಿಂಪರಣೆಯನ್ನ ನಾವು ಮತ್ತೆ 15 ದಿವಸಗಳ ಅಂತರದಲ್ಲಿ ಇನ್ನೊಂದ್ಸಲ ಮಾಡ್ಬೇಕಾಗತ್ತೆ. ಸೊ ಈ ತರ ಮಾಡಿದ್ರೆ ನಮ್ಗೆ ಒಳ್ಳೆ ಇಳುವರಿ ಬರಲು ಸಹಾಯ ಆಗ್ತೈತಿ. ಆಮೇಲೆ ಹತ್ತಿ ಬೆಳೆ ಆಲ್ರೆಡಿ ಕಟಾವ್ ಆಗಿದೆ, ಕಟಾವ್ ಆದ್ಮೇಲೆ ಆ ಕಸಗಳನ್ನ ಸುಡ್ಲಾರ್ದಂಗೆ ನಾವು ಏನ್ ಮಾಡ್ಬೇಕಂದ್ರೆ ಅದನ್ನ ನಾವು ವರ್ಮಿ ಕಾಂಪೋಸ್ಟ್ ಅಥವಾ ಗೊಬ್ಬರ ತಯಾರಿಸಲು ನಾವು ಉಪಯೋಗ ಮಾಡ್ಬೇಕಾಗತ್ತೆ. ಹಾಗೇನೆ ಈ ಸೂರ್ಯಕಾಂತಿ ಬೆಳೆಯಲ್ಲಿ ನಮ್ಗೆ ಏನಾಗ್ತೈತಿ, ಚಳಿಗಾಲದಲ್ಲಿ ಈ ಬೂದು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ, ಅಷ್ಟೊಂದು ಬರಲ್ಲ. ಆದ್ರೂ ಎಲ್ಲಾದ್ರೂ ಈ ಒಂದು ಬೂದು ರೋಗ ಕಂಡು ಬರುವಂತಂದ್ರೆ ಅದಕ್ಕೆ ತಾವು 1 ml ಡೈಫೆನ್ಕೋನೋಜೋಲ್ ಅಂತ ಹೇಳ್ತೀವಿ, 25 EC ರೂಪದಲ್ಲಿ ಸಿಗ್ತೈತಿ. ಇಲ್ಲಾಂದ್ರೆ 0.5 grams ಮೈಕ್ಲೋಬ್ಯೂಟಾನಿಲ್ 10 WP ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯ ಅಂಗಮಾರಿ ರೋಗ ಏನರ ಕಂಡು ಬಂತಂದ್ರೆ ಅದಕ್ಕೆ 2 grams ಮೈಕೋಜಬ್ ಅಥವಾ 1 milliliters ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಅದೇ ರೀತಿ ಈಗ ತರಕಾರಿಗಳಲ್ಲಿ ನಾವು ಟೊಮ್ಯಾಟೊ ಆಗ್ಲಿ ಮೆಣಸಿನ ಗಿಡದಲ್ಲಿ ಒಂದಿಷ್ಟು ರೋಗಗಳು ಬರುವುದು ಕಡಿಮೆ, ಆದ್ರೂ ಈ ಟೊಮೆಟೊಗಳಲ್ಲಿ ಅಂಗಮಾರಿ ರೋಗ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ ನಾವು 2 grams ಮ್ಯಾಂಕೋಜಬ್ ಅಥವಾ 2 grams ರೋವಲ್ ಅಂತ ಹೇಳ್ತೀವಿ, ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸೊ ಇದೇ ಸಿಂಪರಣೆಯನ್ನ ನಾವು ಮತ್ತೆ 10 ದಿನಗಳ ನಂತರ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಈ ತರಕಾರಿಗಳಲ್ಲಿ ನಾವು ಕಾಯಿ ಕೊರಕದ ಬಾಧೆ ಏನರ ಕಂಡು ಬಂತಂದ್ರೆ ಅದಕ್ಕೆ 1 grams ಥೈಡಿಕಾರ್ಬ್ 75 WP ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಇಮಾಮೆಕ್ಟಿನ್ ಬೆಂಜೋಯಿಟ್. ಸೊ ಇದನ್ನಾದ್ರೂ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಆಮೇಲೆ ಮೆಣಸಿನ ಗಿಡದಲ್ಲಿ ನಮಗೆ ಈಗೇನೋ ಆಲ್ರೆಡಿ ಮಳೆ ಬರುವ ಯಾವುದು ಸಾಧ್ಯತೆಗಳಿಲ್ಲ. ಸೊ ಅದಕ್ಕಾಗಿ ತಾವು ಆ ಒಂದು ಕೊಯ್ಲಿನ ಹಂತದಲ್ಲಿದ್ದಾಗ ಕೊಯ್ಲನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ಬೋದು.